ಹನ್ನೊಂದು ಪಾಠ. ಉಭಯೋರಪಿ ವೈತಥ್ಯಂ ಉಭಯೋರಪಿ ವೈತಥ್ಯಂ ಇದಾನಾಂ ಸ್ಥಾನಯೋರ್ಯದಿ ಇದಾನಾಂ ಸ್ಥಾನಯೋರ್ಯದಿ ಕೈತಾನ್ ಭುಜ್ಯತೆ ಭೇದಾನ್ ಕೈತಾನ್ ಭುಜ್ಯತೆ ಭೇದಾನ್. ಉಭಯೋರಪಿ ವೈತಥ್ಯಂ ಉಭಯೋರಪಿ ವೈತಥ್ಯಂ ಇದಾನಾಂ ಸ್ಥಾನಯೋರ್ಯದಿ ಇದಾನಾಂ ಸ್ಥಾನಯೋರ್ಯದಿ ಕೈತಾನ್ ಭುಜ್ಯತೆ ಭೇದಾನ್ ಕೈತಾನ್ ಭುಜ್ಯತೆ ಭೇದಾನ್. ಉವೈತೇಷಾಂ ವಿಕಲ್ಪಕಃ ಉವೈತೇಷಾಂ ವಿಕಲ್ಪಕಃ ಕಲ್ಪಯತ್ಯಾತ್ಮನಾತ್ಮಾನಂ ಕಲ್ಪಯತ್ಯಾತ್ಮನಾತ್ಮಾನಂ ಆತ್ಮಾ ದೇವಸ್ವಮಾಯಯಾ ಆತ್ಮಾ ದೇವಸ್ವಮಾಯಯಾ ಸ್ವಯೇವ ಬುಧ್ಯತೆ ಭೇದಾನ್ ಸ್ವಯೇವ ಬುಧ್ಯತೆ ಭೇದಾನ್ ಇತಿ ವೇದಾಂತ ನಿಶ್ಚಯಃ ಇತಿ ವೇದಾಂತ ನಿಶ್ಚಯಃ. ಆಬ್ಜೆಕ್ಷನ್ ಇದೆ, ಆಬ್ಜೆಕ್ಷನ್ ಅಲ್ಲ ಚೋದಕ, ಎಷ್ಟಂದ್ರೆ ಚೋದಕ. ಅವನು ಸುಮ್ಮನೆ ಯಾಕೆ ಯಾಕೆ ಏನು ಅದೇನು ಇದೇನು ಕೇಳ್ತಾನೆ ಇರ್ತಾನ, ಹಂಗೆ ಅವನು ಚೋದಕ ಅಂತ ಹೇಳ್ತಾರೆ. ಹ್ಮ್, ಚೋದಕ. ಉಭಯೋ ಅಪಿ ವೈತತ್ಯಂ, ಓಕೆ ಠೀಕ್, ಜಾಗೃತ ಅವಸ್ಥಾ ಸ್ವಪ್ನ ಅವಸ್ಥಾ ಎರಡು ಕೂಡ ಮಿಥ್ಯಾ. ಆದರೆ ಅವು ಎರಡೂ ಮಿಥ್ಯವೇ ಆಗಿದ್ದೇ ಆದರೆ ಕೈತಾನ್ ಬುಧ್ಯತೆ, ಇವುಗಳನ್ನು ತಿಳಿಯೋನು ಯಾರು? ಇವುಗಳಲ್ಲಿರೋ ಭೇದಗಳನ್ನು ಭೇದಾನ್ ಏತಾನ್ ಭೇದಾನ್ ಕ ಬುಧ್ಯತೆ, ಈ ಭೇದಗಳನ್ನು ಯಾರು ಅರಿತುಕೊಳ್ತಾರೆ? ಓಕೆ, ಇಂಥವ್ರು ಅರಿತುಕೊಳ್ತಾರೆ. ಆ ಭೇದಗಳನ್ನು ಕಲ್ಪಿಸಿದವ್ರು ಯಾರು? ಹೆಂಗೆ ಅಂದರೆ ಮಡಿಕೆ ಮಾಡಿದಾಗ ಕಂಠ ಮಾಡಿದವ್ರು ಯಾರು? ಪಠ್ಯ ಮಾಡಿದವ್ರು ಯಾರು? ತಳ ಮಾಡಿದವ್ರು ಯಾರು ಅಂತ ಕೇಳ್ದಂಗೆ ಆ ಪಪ್ಪುಗೆ ಇವರಿಗೆ ಫ್ರೆಂಡ್ಶಿಪ್ ಆಗ್ಬಿಡ್ಬೇಕು. ಪಪ್ಪುನೋ ಅಪ್ಪುನೋ ಪಪ್ಪು ಅವನಿಗೆ ಇವರಿಗೆ ಫ್ರೆಂಡ್ಶಿಪ್ ಮಾಡಬೇಕು. ಯದಿ ವೇದಾನಾಂ ಏಕಃ ವೇದಾನಾಂ ವೈತತ್ಯಂ ಏಕಃ ಸ್ಥಾನವೋ, ಎರಡರಲ್ಲಿ ಈ ಎರಡೂ ಸ್ಥಾನಗಳಿದ್ದಂಥ ಈ ಭೇದಗಳು ಸಮಾನವೇ ಆಗಿದ್ದೇ ಆದರೆ ಆಗ ಏನು ತೊಂದರೆ ಇಲ್ಲ, ನಾನೇನಾದ್ರೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಬಟ್ ಇವುಗಳನ್ನು ಬುದ್ಧತೆ ಕಬುದ್ಧತೆ ಯಾರು ಇವುಗಳನ್ನು ತಿಳಿತಾರೆ? ಓಕೆ, ಇಂಥವ್ರು ತಿಳಿತಾರೆ ಅಂತಂದ್ರೆ ಅವ್ರಿಗೆ ತಿಳ್ಲಿಕ್ಕೆ ಇವನ್ನೆಲ್ಲ ಕಲ್ಪನೆ ಮಾಡಿಟ್ಟವ್ರು ಯಾರು? ಇದನ್ನು ಕಲ್ಪಿಸಿದವ್ರು ಯಾರು? ಇದು ಇದು ಮಿಥ್ಯ ಅಂತ ತಿಳಿಯೋರು ಯಾರು? ಮಡಿಕೆಯನ್ನ ಕಲ್ಪಿಸಿದವ್ರು ಯಾರು? ಈ ಮಡಿಕೆ ಮಿಥ್ಯ ಅಂತ ನಿಶ್ಚಯ ಮಾಡಿದವ್ರು ಯಾರು? ಭಾಷ್ಯ 93, ಸ್ವಪ್ನ ಜಾಗೃತ ಸ್ಥಾನಯೋ ಸ್ವಪ್ನ ಜಾಗೃತ ಸ್ಥಾನಯೋ ಜಾಗೃತ ಸ್ಥಾನ ಸ್ವಪ್ನ ಜಾಗೃತ ಸ್ಥಾನಯೋ ಸ್ವಪ್ನ ಜಾಗೃತ ಸ್ಥಾನಯೋ ವೇದಾನಾಂ ವೇದಾನಾಂ ಯದಿ ವೈತತ್ಯಂ ಯದಿ ವೈತತ್ಯಂ ಕಃ ಏತಾನ್ ಅಂತರ್ಬಹಿಃ ಕಃ ಏತಾನ್ ಅಂತರ್ಬಹಿಃ ಚೇತಃ ಕಲ್ಪಿತಾನ್ ಚೇತಃ ಕಲ್ಪಿತಾನ್ ಯದಿ ಸ್ವಪ್ನ ಜಾಗೃತ ಸ್ಥಾನಯೋ ಭೇದಾನ ಈ ಎರಡೂ ಸ್ಥಾನಗಳಲ್ಲಿಯ ಭೇದ ಯದಿ ವೈತಥ್ಯಂ ಇಲ್ಲಿಯೂ ಭೇದಗಳಿವೆ ಸ್ವಪ್ನದಲ್ಲಿಯೂ ಭೇದಗಳಿವೆ ಜಾಗೃತದಲ್ಲಿಯೂ ಭೇದವೇ ಸ್ವಪ್ನದಲ್ಲಿ ಭೇದಗಳಿವೆ ಇವು ಭೇದಗಳಿವೆ ಅಂತ ಆಗಿದ್ದಾದ್ರೆ ಓಕೆ ನಾವಂತೂ ಇದ್ರೆ ಒಪ್ಪುತ್ತೇವೆ ಆ ಬರೀ ಭೇದ ಅಷ್ಟಲ್ಲ ವೈತಥ್ಯ ಅವು ಮಿಥ್ಯವಾಗಿವೆ ಇಂತಹ ಈ ಮಿಥ್ಯವಾಗಿರುವ ಭೇದಗಳಿಂದ ಕೂಡಿದ ಈ ಪದಾರ್ಥಗಳನ್ನು ಕಹ ಏತಾನ್ ಬುಧ್ಯತೆ ಯಾರು ಇವುಗಳನ್ನು ತಿಳಿಯುತ್ತಾರೆ ಎರಡು ರೀತಿ ತಿಳ್ಕೊಳ್ತಾರೆ ಅಂತಹ ಬಹಿ ಚೇತ ಕಲ್ಪಿತ, ಅದೆಲ್ಲ ವಿವರಣೆ ಮಾಡಿದ್ರ ಮುಂಚೆ. ಅಂತಹ ಬಹಿ ಚೇತ ಕಲ್ಪಿತ, ಒಳಗು ಹೊರಗು ಅಂತಃಕರಣದಿಂದ ಕಲ್ಪಿಸಿಕೊಟ್ಟಂತಹ ಇವೆರಡೂ ಏನು ಇವೆಯೋ ಅವಸ್ಥೆಗಳು, ಒಂದೊಂದು ಅವಸ್ಥೆಯಲ್ಲೂ ಅನೇಕ ಭೇದಗಳಿವೆಯೋ, ಇವಷ್ಟನ್ನು ತಿಳಿಯುವವರು ಯಾರು? ಆಯ್ತು, ಇವನು ಯಾವನೊಬ್ಬನು ತಿಳಿಯುತ್ತಾನೆ. ಇಷ್ಟು ವಿಕಲ್ಪಗಳನ್ನು ಮಾಡಲು ಇಟ್ಟವರು ಯಾರು? ಕೋ ವೈ ತೇಷಾಂ ವಿಕಲ್ಪಕಃ. ಸ್ಮೃತಿ ಜ್ಞಾನಯೋ ಕ ಆಲಂಬನಂ ಇತಿ ಅಭಿಪ್ರಾಯಃ. ಆಯ್ತ್ರಿ, ಅವುಗಳನ್ನು ಕಲ್ಪಿಸಿ ಇಟ್ಟವ್ರು ಯಾರು? ಕಲ್ಪಿತವಾದವುಗಳನ್ನು ತಿಳಿಯುವವರು ಯಾರು? ಆ ಕಲ್ಪಿತ ವಸ್ತುಗಳನ್ನು ಅಲ್ಲಿ ಇಟ್ಟವರು ಯಾರು? ಸ್ಮೃತಿ ಜ್ಞಾನಯೋ ಕ ಆಲಂಬನಂ. ತಾತ್ಪರ್ಯವಾಗಿ ಕೇಳಬೇಕು, ಹೇಳಬೇಕ ನಿಮಗೆ, ಸ್ಮೃತಿಗೆ ತಂದುಕೊಂಡು ತಿಳಿಯಿತು ಅಂತ ನಿಶ್ಚಯಿಸೋರು ಯಾರು? ಆಲಂಬನ, ಸ್ಮೃತಿ ಮತ್ತು ಜ್ಞಾನ. ಸ್ಮೃತಿ ಪುನಃ ತಂದುಕೊಳ್ಳೋದು ಸ್ಮೃತಿ, ಜ್ಞಾನ ಜ್ಞಾನ, ಇವೆರಡಕ್ಕೂ ಕೂಡ ಆಶ್ರಯ ಯಾರು? ಆಲಂಬನ, ಆಲಂಬನ ಅಂದರೆ ಆಶ್ರಯ, ಇವೆರಡಕ್ಕೂ ಆಶ್ರಯ ಯಾರು? ಇತಿ ಅಭಿಪ್ರಾಯ. ನಚೇತ ನಿರಾತ್ಮವಾದ ಇಷ್ಟ, ನಿನಗೆ ಒಂದು ವೇಳೆ ಆತ್ಮನು ಇಲ್ಲವೇ ಇಲ್ಲ ಅನ್ನುವುದು ಇಷ್ಟವಾದದ್ದಾದರೆ ಹೆಂಗೆ ಹೇಳ್ತೀರಿ? ಡಬಲ್ ನೆಗೆಟಿವ್ ಹೆಂಗೆ ಹೇಳ್ತೀರಿ? ಆತ್ಮನು ಇಲ್ಲವೇ ಇಲ್ಲ ಅನ್ನುವುದು ನಿನಗೆ ಇಷ್ಟ ಇಲ್ಲ ಅಂತ ಆಗಿದ್ದಾರೆ, ಇದರ್ಥೇನು? ಆತ್ಮನು ಇದ್ದಾನೆ, ಅದು ಭಾಷ್ಯ ಸಂಸ್ಕೃತಿ. ಹೆಂಗೆ ಮಾತಾಡುವುದು? ಆತ್ಮನು ಇಲ್ಲೇ ಇಲ್ಲ ಅನ್ನುವುದು ನಿನ್ನ ವಿಷಯವಾಗಿದ್ದರೆ, ಇದರ್ಥೇನೋ ಆತ್ಮನು ಇದ್ದಾನೆ ಅನ್ನೋದು ನಿನ್ನ ವಿಷಯವಾಗಿದ್ದರೆ ನಿನ್ನ ಉತ್ತರವನ್ನು ಹೇಳಬೇಕೀಗ ನನಗೆ. ಏನು ಉತ್ತರ? ಏಕರಿಗೆ ಆಚಾರ್ಯರ ಕಂಟೆನ್ಷನ್ ಏನು? ಆತ್ಮ ಇದ್ದಾನೆ, ಹೌದು. ವೈಶೇಷಿಕರ ಸಾಂಖ್ಯರ ಕಂಟೆಂಟು ಆತ್ಮ ಇಲ್ಲ, ಇದಾನೆ ಅನ್ನೋರ ಗುಂಪಿನಲ್ಲಿ ನಾವಿದ್ದೀವಿ. ಹಾಗೆ ಉತ್ತರ ಕೊಡಪ್ಪ, ಆತ್ಮ ಇದಾನೋದ್ರ ನಿಮ್ಮ ಅಭಿಪ್ರಾಯದಲ್ಲಿ. ಈಗ ನನಗೆ ನೀನು ಉತ್ತರ ಕೊಡು, ಯಾರು ಇದನ್ನು ಸೃಷ್ಟಿಸಿದರು, ಯಾರು ಇದನ್ನು ತಿಳಿದರು? ಎರಡೇ ವಾಕ್ಯ. ಸೃಷ್ಟಿಸಿದವರು ಯಾರು, ತಿಳಿದವರು ಯಾರು? ಏ ವಿಕಲ್ಪಿತ ಸೃಷ್ಟಿ, ವಿಕಲ್ಪಿತವಾದದ್ದನ್ನು ಸೃಷ್ಟಿಸಿದವರು ಯಾರು, ತಿಳಿದವರು ಯಾರು? ಇಲ್ಲ, ತಿಳಿದದ್ದು ಕೂಡ ಅದು ಅವರ ಚಿತ್ತ ಕಲ್ಪನ. ಓಕೆ, ಚಿತ್ತ ಕಲ್ಪನೆಯನ್ನು ಮಾಡಿದವರು ಯಾರು? ತಿಳಿದವರು ಯಾರು? ಕಲ್ಪನೆ ಮಾಡಿದವರು ಯಾರು? ಸ್ಮೃತಿಗೆ ತಂದುಕೊಂಡವರು ಯಾರು? ಹುಟ್ಟು ಹಾಕಿದವರು ಯಾರು? ಪ್ಲೀಸ್ ಟೆಲ್ ಮೀ, ಕೋ ವೈ ತೇಷಾಂ ವಿಕಲ್ಪ, who is that who can make the objects like this and keep, who is that? ಅದಕ್ಕೆ ಉತ್ತರ, ಆತ್ಮನ ಆತ್ಮಾನಂ ದೇವಃ ಆತ್ಮ ಸ್ವಮಾಯಯ ಕಲ್ಪಯತಿ. ನಿಮಿಷದ್ರಕ ತಾನು ತಾನೇ ತಾನಾದ ದೇವನು ತಾನು, ಕನ್ನಡದಲ್ಲಿ ಹೇಳಿದ್ರೆ ತಾನೇ ತಾನಾದ ದೇವನು ತಾನು ತನ್ನಿಂದಲೇ ತನ್ನನ್ನೇ ಕಲ್ಪಿಸ್ಕೊಳ್ತಾನೆ. ತಾನೇ ತಾನಾದ ದೇವನು ತನ್ನಿಂದಲೇ ತನ್ನನ್ನೇ ಕಲ್ಪಿಸ್ಕೊತಾನೆ. ಏನರ್ಥ? ತಾನೇ ಉಪಾದಾನವಾಗಿ, ತಾನೇ ನಿಮಿತ್ತವಾಗಿ, ತನಗೆ ಬೇಕಾದ ವಸ್ತುವನ್ನು ತನ್ನಿಂದಲೇ ತಾನು ಮಾತ್ರವಾಗಿ ಕಲ್ಪಿಸ್ಕೊತಾನೆ. ಮಾಯಯ್ಯ, ಇಲ್ಲದೆ ಹೋದರೆ ನೀವು ಏನ್ ಮಾಡ್ಬಿಡ್ತೀರಿ? ಆತ್ಮನಿಗೆ ಕರ್ತೃತ್ವ ಹಾಕಿ ಅದನ್ನು ನ್ಯೂಟ್ರಲೈಸ್ ಮಾಡಿ. ಅವ ಯಾವ ಶಬ್ದ ಉಪಯೋಗ ಬರ್ತದೆ? ಅರ್ಥ ಆಯ್ತಲ್ಲ ನಿಮಗೆ, ಹೇಗೆ ಶಬ್ದಗಳು ಶಬ್ದಗಳನ್ನು ಕತ್ತರಿಸಾಗ್ತವೆ. ಶಬ್ದಗಳನ್ನು ಉಪಯೋಗ ಮಾಡುವ ಕಲೆ ಗೊತ್ತಿರಬೇಕು. ಕಾಂಟೆಕ್ಸ್ಟ್ ಒಳಗೆ ಯಾವ ಶಬ್ದನ ಕತ್ತರಿಸ್ಬೇಕು, ಯಾವ ಶಬ್ದನ ಸೃಷ್ಟಿಸ್ಬೇಕು. ಇಲ್ದೆ ಹೋದ ಯು ಆರ್ ನಾಟ್ ಬಾದರಿಂಗ್ ಅಬೌಟ್ ದಿ ಸ್ಟೂಡೆಂಟ್ ಎಟ್ ಆಲ್. ಶ್ರವಣ ಮಾಡಲಿಕ್ಕೆ ಏನು ಬಂದಿರ್ತಾರೆ ಅವ್ರ ಬಗ್ಗೆ ನಿನಗೇನು ಕೇರೇ ಇಲ್ಲ ಅಂತ ಆಗ್ತದೆ. ಇಫ್ ಯು ಡೋಂಟ್ ಯೂಸ್ ದ ಪ್ರಾಪರ್ ವರ್ಡ್ಸ್ ಅಂಡ್ ದೆನ್ ಎನ್ಹ್ಯಾನ್ಸ್ ದಿ ಮೀನಿಂಗ್ಸ್. ಇನ್ ಫ್ಯಾಕ್ಟ್ ಆಚಾರ್ಯ ಈಸ್ ವೆರಿ ಮಚ್ ಕನ್ಸರ್ನ್, ವೆರಿ ಮಚ್ ಕನ್ಸರ್ನ್. ನೀವು ಕ್ಯಾಜುವಲ್ ಆಗಿ ಬಂದು ಕೂತ್ಕೊಂಡಿದ್ರು ಕೂಡ ಆಚಾರ್ಯ ನೆವರ್ ಕಮ್ಸ್ ಕ್ಯಾಜುವಲ್, ಈಸ್ ವೆರಿ ಮಚ್ ಕನ್ಸರ್ನ್. ಯಾಕೆಂದ್ರೆ ಹಿ ನೋಸ್ ಇಫ್ ಒನ್ ವರ್ಡ್ ಈಸ್ ಮಿಸ್ಟೇಕನ್ ಈಸ್ ಎ ಬಿಗ್ ಡ್ಯಾಮೇಜ್, ಇಟ್ ವಿಲ್ ಲೀಡ್ ಟು ಅನದರ್ ಫಿಲಾಸಫಿ. ಬೇರೆ ತತ್ವೋಪದೇಶಕ್ಕೇನೆ ಡೈವರ್ಟ್ ಆಗಿಬಿಡ್ತದೆ. ಅದಕ್ಕೆ ಕೊನೆ ಶಬ್ದ ಬರ್ತದೆ ಕಾರಿಕಾದಲ್ಲಿ, ಏನು? ಸ್ವಮಾಯಯ್ಯ. ದೇವನು ತಾನೇ ತನ್ನಿಂದಲೇ ತಾನೇ ಕಲ್ಪಿಸಿದ್ದಾನೆ. ಹೆದರಿ ಸಾಧ್ಯ? ಸ್ವಮಾಯಯ್ಯ. ಆಮೇಲೆ ಏನ್ ಮಾಡ್ತಾನೆ? ತಾನೇ ತಿಳಿಯುತ್ತಾನೆ, ಸೈವ ಬುದ್ಧ್ಯತೆ. ಏನ್ ತಿಳಿಯುತ್ತಾನೆ? ತದ್ಭೇದ ಏ ತದ್ಭೇದ ಏ ತದ್ಭೇದ ಭೇದಾನ್ ಬುದ್ಧ್ಯತೆ ಇತಿ ವೇದಾಂತ ನಿಶ್ಚಯ. ಸರಿ, ಕೈ ಮುಗಿದು ಬಿಡೋದು ನೋಡಿ. ನಮ್ದು ವೇದಾಂತ ಸಿದ್ಧಾಂತ ಇಷ್ಟದೆ. ನಾವು ನಿಮ್ಮ ಜೊತೆ ಸ್ಪರ್ಧೆ ಮಾಡ್ಲಿಕ್ಕೆ ಬಂದಿಲ್ಲ, ನಿಮ್ಮನ್ನ ಸೋಲಿಸ್ಲಿಕ್ಕೂ ಬಂದಿಲ್ಲ, ನಿಮ್ಮನ್ನ ಗೆಲ್ಲಿಸ್ಲಿಕ್ಕೂ ಬಂದಿಲ್ಲ, ನಾವು ಗೆದ್ಕೊಳ್ಳಿಕ್ಕೂ ಬಂದಿಲ್ಲ. ನಮ್ಗೆ ಇರೋದು ಇಷ್ಟದೆ, ಕೈ ಹೋಗ್ಬಿಡ್ತೀವಿ. ಇಲ್ಲಿ ಸ್ವಲ್ಪ ವಾದ ಮಾಡಬೇಕು. ವಾದ ಮಾಡಲಿಕ್ಕೆ ನಾವು ಬಂದಿಲ್ಲ ಇಲ್ಲಿ. ನಮ್ಮ ಮಾತುಗಳು ಇಷ್ಟಿವೆ, ಸ್ವೀಕರಿಸೋದು ಬಿಡೋದು ನಿಮ್ಗೆ ಬಿಟ್ಟಿತ್ತು. ಹೀಗಾಗಿ ದೇವ ಸ್ವಮಾಯಯ ಆತ್ಮಾನಂ ಆತ್ಮನ ಆತ್ಮಾನಂ ಆತ್ಮನ ಬುದ್ಧ್ಯತೆ ಕಲ್ಪಯತಿ ಬುದ್ಧ್ಯತೆ. ನಿಮ್ಮ ಬುದ್ಧ್ಯತೆ ಭೇದಾನ್ ಬುದ್ಧ್ಯತೆ ಇತಿ ವೇದಾಂತ ನಿಶ್ಚಯ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತಾರೆ, ಆರ್ಟಿಓ ರಿಜಿಸ್ಟ್ರೇಷನ್ ಹೋಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅನ್ನು ಹಿಂಗಿರ್ತದೆ. ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಡ್ರಿ, ಅವ್ರ ಮೇಲೆ ಅಟ್ಯಾಕ್ ಮಾಡ್ರಿ. ಯಾರ ಮೇಲೆ? ವೇದಾಂತ. ವಿ ಆರ್ ಕನ್ವಿನ್ಸ್ಡ್ ಬಟ್ ವಿ ಆರ್ ನಾಟ್ ಕಮ್ ಹಿಯರ್ ಟು ಕನ್ವಿನ್ಸ್ ಯು. ಇಫ್ ಯು ವಾಂಟ್ ಟು ಗೆಟ್ ಕನ್ವಿನ್ಸ್ ದೆನ್ ಗೋ ಟು ವೇದಾಂತ. ಹಿಂಗೆ 94 ಸ್ವಯಂ ಸ್ವಮಾಯಯ ಸ್ವಂ ಆತ್ಮಾನಂ ಆತ್ಮಾ ದೇವ ಆತ್ಮನ್ಯೇವ ವಕ್ಷ್ಯಮಾನಂ ಆತ್ಮನ್ಯೇವ ವಕ್ಷ್ಯಮಾನಂ ಭೇದ ಆಕಾರಂ ಭೇದ ಆಕಾರಂ ಕಲ್ಪಯತಿ ಕಲ್ಪಯತಿ ರಜ್ಜು ಆದೌ ರಜ್ಜು ಆದೌ ಇವ ಸರ್ಪಾದಿ ಇವ ಸರ್ಪಾದಿ ಸರ್ಪಾದೀನ್ ಸರ್ಪಾದೀನ್ ಸ್ವಯಂ ತಾನೇ ಸ್ವಮಾಯೆಯ ತನ್ನದೇ ಆದ ಮಾಯೆಯಿಂದ ಕೂಡಿದಂತಹ ಆತ್ಮಾನಂ ಆತ್ಮಾದೇವ ತಾನೇ ತಾನಾಗಿರುವ ಆ ದೇವನು. ಹಾಗೆ ಆತ್ಮಾದೇವ ಅಂದ್ರೇನು? ತಾನೇ ತಾನಾಗಿರುವ ದೇವ. ಅವನು ಆ ವಕ್ಷ್ಯಮಾಣಂ ಭೇದಾಕಾರಂ, ಮುಂದೆ ಹೇಳಲ್ಪಟ್ಟಂತಹ ಈ ಮುಂಚಿತವಾಗಿ ಹೇಳದಂತಹ ಎಲ್ಲ ಭೇದಗಳನ್ನು ಆತ್ಮನೇವ ತನ್ನಲ್ಲಿಯೇ ಕಲ್ಪಯತಿ. ಆತ್ಮನೇವ ಸಪ್ತಮಿ, ಆತ್ಮನೇವ ವಕ್ಷ್ಯಮಾಣಂ ಭೇದಾಕಾರಂ ಕಲ್ಪಯತಿ. ಹೇಗಪ್ಪ ಅಂದರೆ ರಜ್ಜು ಆದೌ ಇವ ಸರ್ಪಾದಿ, ರಜ್ಜು ಇತ್ಯಾದಿಗಳಲ್ಲಿ ಸರ್ಪ ಇತ್ಯಾದಿಗಳು ಹೇಗೆ ತಾವಾಗಿಯೇ ಕಲ್ಪಿಸಲ್ಪಟ್ಟಿವೆಯೋ ಹಾಗೆ ಇಲ್ಲಿ ಕೂಡ ಇವೆಲ್ಲವೂ ಕಲ್ಪಿತವಾಗಿವೆ. ಆದಿ ಪದಾರ್ಥ ಏನು ಹಾಕುತ್ತೀರಿ? ಸ್ಥಾನ ಪುರುಷ ಅವನ ಹಾಕೋರು. ರಜ್ಜು ಆದವು ಇವ ಸರ್ಪಾದಿ. ಜ್ಞೇಯ ವಸ್ತುವನ್ನು ಯಾರು ಕಲ್ಪಿಸಿದರು? ಜ್ಞೇಯ ವಸ್ತು ಯಾರಿಂದ ಆಯಿತು? ನನ್ನಿಂದ ಆಯಿತು. ಆಯಿತು ಆರೋಪಿತವಾಯಿತು, ಹೌದಾ? ತಿಳಿತು ಅಂತ ಹೇಳಿದವ್ರು ಯಾರು? ಅದನ್ನು ತಿಳ್ಕೋಬೇಕಾದ ಅಂತ ಹೇಳಿದವನು. ಈಗ ನನಗೆ ತಿಳಿತು ಅಂತ ಹೇಳ್ತಾನೆ ಅವನು ಯಾರು? ಅವನೇ. ಮತ್ತೆ ತಿಳಿಯುತ್ತೆ ಇದು ಆರೋಪಿತ ಆಯ್ತಿಲ್ಲ ಇವತ್ತು ಬೆಳಗ್ಗೆ ಮೆಡಿಟೇಷನ್ ಕ್ಲಾಸ್. ತಿಳಿಯಬೇಕಾದ ಆರೋಪಿತ ಹೇಗೆ ಸಬ್ಜೆಕ್ಟ್ ಬರ್ತಾವ ನೋಡಿಯವ್. ನಾನೇನು ರೆಡಿ ಮಾಡ್ಕೊಂಬಂದಿರ್ದಿಲ್ಲ, ಅಲ್ಲಿ ಹೇಳೋದಿಲ್ಲ, ಅದನ್ನ ಇಲ್ಲಿ ಹೇಳಬೇಕು ಅಂತ ಅನ್ಕೊಂಡು ಬರೋದಿಲ್ಲ ನಾನು. ಎಸ್ಪೆಷಲ್ ಮೆಡಿಟೇಷನ್ ಕ್ಲಾಸ್ಗೆ ಅಂತ ನಾ ಏನೂ ರೆಡಿ ಮಾಡೋದಿಲ್ಲ. ಐ ಜಸ್ಟ್ ಕಮ್ ಹಿಯರ್. ಇದಾದರೆ ಸ್ವಲ್ಪ ಅಲ್ಲಿ ಗೋ ಥ್ರೂ ಅಷ್ಟೇ ಇರಲಿ. ಸೊ ತಿಳಿಯಲ್ಪಟ್ಟ ವಸ್ತು, ಕಲ್ಪಿತವಾದ ವಸ್ತು, ಆರೋಪಿತ, ಸತ್ಯ ಏನು, ಎಚ್ಚರ. ತಿಳಿಯಿತು ಅಂತ ಹೇಳೋನು ಯಾರು? ಆತ್ಮನೇ, ಹೌದಾ? ತಿಳಿತು ಅಂತ ಹೇಳೋನು ಯಾರು? ಆತ್ಮನೇ. ತಿಳಿಯಿತು ಅನ್ನೋದಿದು ಆರೋಪಿತ, ಸತ್ಯನು, ಹೌದಾ? ಕಲ್ಪಿತವಾದದ್ದು ಆರೋಪಿತ, ತಿಳಿದು ತಿಳಿತು ಅಂತ ಹೇಳೋದು ಆರೋಪಿತ. ಎರಡು ಮಾಡಿದ್ದು ನಾನೇ, ಹೌದು ನಾನು. ಇದೆರಡನ್ನು ಹೇಗೆ ಮಾಡಿದೆ? ಸ್ವಮಾಯಯ. ಅವನೇ ಬುದ್ಧತೆ, ಅವನ ತಿಳಿತಾನೆ. ಏನ್ ತಿಳಿತಾನೆ? ಭೇದ ಅಂತ ತಿಳಿತಾನೆ. ಇತಿ ವೇದ ಅಂತ ನಿಶ್ಚಯ. ಸ್ವಯಮೇವ ಚ ಸ್ವಯಮೇವ ಚ ತಾನ್ ಬುಧ್ಯತೆ ಭೇದಾನ್ ತಾನ್ ಬುಧ್ಯತೆ ಭೇದಾನ್ ತದ್ವದೇವ ತದ್ವದೇವ ಇತ್ತೇವಂ ವೇದಾಂತ ನಿಶ್ಚಯಃ ಇತ್ತೇವಂ ವೇದಾಂತ ನಿಶ್ಚಯಃ. ಸ್ವಯಮೇವ ಚ ತಾನ್ ಬುಧ್ಯತೆ, ತಾನೇ ತನ್ನದೇ ಆದ ಕಲ್ಪಿತ ವಸ್ತುಗಳನ್ನು ಅವುಗಳ ಭೇದಗಳನ್ನು ತಾನೇ ಗುರುತಿಸುತ್ತಾನೆ. ತದ್ವದೇವ ಇತ್ಯೇವಂ ವೇದಾಂತ ನಿಶ್ಚಯ. ಇದು ವೇದಾಂತ ನಿಶ್ಚಯ, ಇದು ವೇದಾಂತದ ಸ್ಪಷ್ಟ ಅಭಿಪ್ರಾಯ. ಇಷ್ಟೆಲ್ಲ ಮಾಡಲಿಕ್ಕೆ ಅನ್ಯ ಯಾರೂ ಇಲ್ಲ, ಯಾರೂ ಇಲ್ಲ. ಕುಂಭಾರನಿಗೆ ಮಾಡಲಿಕ್ಕೆ ಅನ್ಯ ಏನೇನೋ ಇವೆ. ಇನ್ಫ್ಯಾಕ್ಟ್ ಮಣ್ಣ ಅನ್ಯ. ಇಲ್ಲಿ ಮಣ್ಣ ಯಾರು? ಮಣ್ಣ ಯಾರು? ತಾನೇ. ತಿಗಿರಿ ಯಾರು? ತಾನೇ. ಕೋರು ಯಾರು? ತಾನೇ. ತಿರುಗಿಸೋನು ಯಾರು? ತಾನೇ. ಸೃಷ್ಟಿ ಮಾಡಿದ್ದು ಯಾರು? ತಾನೇ. ಏ ಅದು ಅಲ್ಲಿಡು ಬೇಡ, ಇಲ್ಲಿಡು. ಈ ಘಟ ಹೋಗಿದ್ದು ಅಲ್ಲಿಡು, ಆ ಘಟ ಇಲ್ಲಿಡು ಅಂತ ಹೇಳ್ದ ಯಾರು? ತಾನೇ. ವೇದಾನ್ ಕಲ್ಪ ಏನು? ಅದು ಎರಡು ತಾಸು ಹತ್ನೂರು ಇಟ್ಟು ಅದನ್ನು ತಗೊಂಡು ಬಾ, ಅದನ್ನು ಕುರುಮೆಯಲ್ಲಿಡು. ಹೇಳ್ದವನು ಯಾರು? ತಾನೇ. ಸುಟ್ಟೆಲ್ಲ ಮಾಡಿದ್ಮೇಲೆ ಅದು ಬೆಂದಿರೋದಿಲ್ಲ ಸರಿಯಾಗಿ, ಸಿಗಿರ್ತದೆ. ಏ ಅದನ್ನು ಮಣ್ಣಾಗ ಹಾಕ್ಬಿಡೋದನ್ನು ತಗೊಂಡೋಗಿ. ನಾಶ ಮಾಡಿದವನು ಯಾರು? ತಾನೇ. ಹುಟ್ಟಿಸಿದವನು ಯಾರು? ಅದು ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವನು ಯಾರು? ಏನು ಇಲ್ಲ ಅಂತ ಹೇಳಿದವನು ಯಾರು? ತನ್ನ ಹೊರತುಪಡಿಸಿ ಹೊರತಂದು ಯಾವುದು ಇಲ್ಲ ಅಂದವನು ಯಾರು? ಥ್ಯಾಂಕ್ ಯು. ಅದೇ ಆತ್ಮ, ಆತ್ಮನೇ ನೀ. ಕಿತ್ತನ ಸುಂದರ ಇದೆ. ನಾನ್ಯ ಆಸ್ತಿ ಜ್ಞಾನ ಸ್ಮೃತಿ ಆಶ್ರಯ, ಬೇರೆ ಇನ್ನು ಯಾರ ಅವಶ್ಯಕತೆಯೂ ಇಲ್ಲ, ಯಾರದು ಪಾತ್ರನೂ ಇಲ್ಲ. ಹಿರಣ್ಣಯ್ಯ ಮಿತ್ರ ಮಂಡಳಿ ಇದ್ದ, ತಾನೇ ಡೈರೆಕ್ಟರ್, ತಾನೇ ಪ್ರೊಡ್ಯೂಸರು, ತಾನೇ ಓನರು, ತಾನೇ ಆಕ್ಟರು, ತಾನೇ ರೈಟರು, ಡೈಲಾಗ್ ಬರೆದವನು ತಾನೇ, ಕುಣಿದವನು ತಾನೇ, ಹಾಡಿದವನು ತಾನೇ, ಹಾರಾಡಿದವನು ತಾನೇ, ಆಮೇಲೆ ತಾನೇ ಎಲ್ಲ ಎಂದು ಸಾರಿ ಹೇಳಿದನು. ಅರ್ಥ ಆಯ್ತು? ಹಗ್ಗವು ತಾನೆ, ತೊಟ್ಟಿದ್ದು ತಾನೆ, ಹುಟ್ಟಿದ್ದು ತಾನೆ, ಹೆಸರು ಇಟ್ಕೊಂಡಿದ್ದು ತಾನೆ, ಯಾರ ಹೆಸರಿಟ್ರು ಸುತ್ತಲೂ ಮುತ್ತೈದರು ನಿಂತವರು ತಾನೆ, ಮತ್ತೆ ಕೊನೆಗೇನು ಎಲ್ಲ ನಾನನ್ನು ತಿಳ್ಕೊಂಡವ ಧನ್ಯನಾಗ್ತಾನೆ, ತಿಳ್ಕೊದಿದ್ದವ ಸಿಕ್ಕಾಕೊಳ್ತಾನೆ. ನಾಣ್ಯ ಆಸ್ತಿ ಜ್ಞಾನ ಸ್ಮೃತಿ ಆಶ್ರಯ ನಚ ನಿರಾಸ್ಪದೇ ಇವ, ಜ್ಞಾನ ಸ್ಮೃತಿ ವೈನಾಶಿಕ ನಾಮಿವ ಇತಿ ಅಭಿಪ್ರಾಯ. ಇನ್ನು ಬೇರೆ ಯಾವ ಆಶ್ರಯವೂ ಇಲ್ಲ ಅಂದರೆ ವೈನಾಶಿಕರ ಅಭಿಪ್ರಾಯದಲ್ಲಿ ಆಶ್ರಯ ಅನ್ನೋದೇ ಇಲ್ಲ. ಎರಡು ಅಭಿಪ್ರಾಯ ತಿಳ್ಕೊಳ್ಳಿ, ಆಶ್ರಯ ಅನ್ನೋದೇ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ, ಬೇರೆ ಅನ್ಯ ಆಶ್ರಯಗಳ ಅವಶ್ಯಕತೆ ಇಲ್ಲ ಅನ್ನೋದು ಇನ್ನೊಂದು ಅಭಿಪ್ರಾಯ. ವೇದಾಂತಗಳ ಅಭಿಪ್ರಾಯ ಯಾವುದಿರ್ಬೋದು? ಆಶ್ರಯದ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಹೇಳಿಕೆ, ಅನ್ಯ ಆಶ್ರಯಗಳ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಒಂದು ಹೇಳಿಕೆ. ವೇದಾಂತಗಳ ಹೇಳಿಕೆ ಯಾವುದು? ಅನ್ಯ ಆಶ್ರಯದ ಅವಶ್ಯಕತೆ ಇಲ್ಲ. ಆಶ್ರಯದ ಅವಶ್ಯಕತೆಯೇ ಇಲ್ಲ ಅಂತಲ್ಲ, ಆಶ್ರಯ ಇದೆ, ತಾನೇ ಆಶ್ರಯ. ಯಾವುದಕ್ಕೆ? ತನ್ನ ವಸ್ತುವಿಗೆ ತಾನೇ ಆಶ್ರಯ, ತನ್ನ ಕಲ್ಪನೆಗೆ ತಾನೇ ಆಶ್ರಯ. ಓಕೆ, ತನ್ನ ಕಲ್ಪನೆಗೆ ತಾನೇ ಆಶ್ರಯ, ತನ್ನ ವಸ್ತುವಿಗೆ ತಾನೇ ಆಶ್ರಯ, ಆ ವಸ್ತುವನ್ನು ತಿಳ್ಕೊಂಡವರು ಯಾರು? ತಾನೇ. ಆ ವಸ್ತುವನ್ನು ಇಟ್ಟವರು ಯಾರು? ತಾನೇ. ಈ ನಿಟ್ಟಿನಲ್ಲಿ ಅವನು ಆಶ್ರಯವಿನ ಅನ್ಯ ಆಶ್ರಯ ಬೇಕಾಗಿಲ್ಲ. ನ ಅನ್ಯ ಆಸ್ತಿ ಜ್ಞಾನ ಸ್ಮೃತಿ ಆಶ್ರಯ, ಅದಕ್ಕೆ ಅವ್ರು ಹೇಳ್ತಾರೆ ನಚ ನಿರಾಸ್ಪದೆ ಇವ ಜ್ಞಾನ ಸ್ಮೃತಿ ವೈನಾಶಿಕ ನಾಮಿವ ಇತಿ ಅಭಿಪ್ರಾಯ. ವೈನಾಶಿಕರ ಅಭಿಪ್ರಾಯದಲ್ಲಿ ಆಶ್ರಯ ಅನ್ನುವಂಥದ್ದಕ್ಕೆ ಆತ್ಮ ಅಲ್ಲಿ ಇಲ್ಲೇ ಇಲ್ಲ, ಶೂನ್ಯ ಇತಿ, ಅಲ್ಲಿ ಆತ್ಮ ಇಲ್ಲೇ ಇಲ್ಲ. ವೈನಾಶಿಕರ ಅಭಿಪ್ರಾಯದಂತೆ ಆತ್ಮನು ಇಲ್ಲವೇ ಇಲ್ಲ ಅನ್ನೋ ನಿರ್ಣಯಕ್ಕೆ ನೀವು ಬರಬೇಡಿ. ಆತ್ಮನೇ ಎಲ್ಲದಕ್ಕೂ ಆಶ್ರಯವಿನಃ ಬೇರೆ ಆಶ್ರಯ ಅವಶ್ಯಕತೆ ಇಲ್ಲ. ಅನ್ಯ ಆಶ್ರಯದ ಅವಶ್ಯಕತೆ ಇಲ್ಲ ಅಷ್ಟೇ ವಿನಃ ಅವನು ಆಶ್ರಯ ಅಲ್ಲ ಅಂತ ಆಗುವುದಿಲ್ಲ, ಆಶ್ರಯ ಇಲ್ಲವೇ ಇಲ್ಲ ಅಂತಲೂ ಆಗುವುದಿಲ್ಲ. ವೈನಾಶಿಕ ಅಭಿಪ್ರಾಯ ಪ್ರಕಾರ ನಿರಾಸ್ಪದ, ಆಸ್ಪದನೇ ಇಲ್ಲ ವೈನಾಶಿಕರ ಪ್ರಕಾರ. ನಿಮ್ಮ ನಿಮ್ಮ ನಿಮ್ಮ ಪ್ರಕಾರ ತಪ್ಪದ, ನೀವೇನು ಪ್ರಕಾರ ಹೇಳ್ತಾ ಇದ್ದೀರಿ ಅದು ತಪ್ಪಿದೆ. ಜ್ಞಾನ ಸ್ಮೃತಿಗೆ ಒಂದು ಆಶ್ರಯ ಇದೆ, ಆದರೆ ಅನ್ಯ ಆಶ್ರಯ ಇಲ್ಲ. ಹೇಗಾದ್ರೆ ಆಶ್ರಯ ಏನು? ತಾನೇ ಆಶ್ರಯ. ಅರ್ಥ ಆಯ್ತಾ? ತಾನೇ ಆಶ್ರಯ. ಸಕಲ್ಪಯನ್ ಕೇನ ಪ್ರಕಾರೇಣ ಕಲ್ಪಯತಿ ಇತಿ, ಸಹ ಕಲ್ಪಯತಿ, ಅವನು ಕಲ್ಪನೆಯನ್ನು ಮಾಡ್ತಾನೆ. ಯಾವ ಪ್ರಕಾರದಿಂದ ಕಲ್ಪಯತಿ, ಯಾವ ಪ್ರಕಾರದಿಂದ ಕಲ್ಪನೆ ಮಾಡ್ತಾನೆ? ಬಹಳ ಸುಂದರವಾಗಿದೆ. ಅಲ್ಲಿ ಬಂದಿದೆ ತಿರದಲ್ಲಿ, ಬಹುಶ್ಯಾಂ ಪ್ರಜಾ ಏತಿ ಸ ತಪೋ ತಪ್ಯತ ತೈತ್ರಿ, ಅಲ್ಲಿ ಬಂದಿದೆ. ಏನದು ಬಂದಿದೆ? ಅವನು ಅನೇಕವಾಗಬೇಕು ಎಂದು, ಬಹುವಾಗಬೇಕು ಎಂದು ಕಲ್ಪಿಸಿಕೊಂಡನು, ಮತ್ತು ಅದೇ ಕಲ್ಪಿತವಾದ ವಿಷಯವನ್ನು ತಪಸ್ಸು ಮಾಡಿದನು, ಹೀಗೇ ಆಗಬೇಕು. ಇದಕ್ಕೆ ನಾನು ಲೈವ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ಒಂದು ಸೈಟ್ ಇದೆ ನಮ್ಮದು ಅಂತ ಹೋಗಿ ಇಂಜಿನಿಯರಿಗೆ ಒಂದು ಮನೆ ಕಟ್ಕೊಟ್ರಿ ಅಂತ ಹೇಳಿದ್ರೆ ಅವರು ನಿಮ್ಮಿಂದ ಕೆಲವೊಂದು ಇನ್ಫಾರ್ಮೇಶನ್ ತಗೋತಾರೆ. ನಿಮ್ಗೆ ಎಷ್ಟು ಬೆಡ್ರೂಮ್ ಕೊಡಬೇಕು, ನಿನಗೆ ಏನೇನು ಬೇಕು ಅಂತ ಎಲ್ಲ ಕೇಳ್ಕೊಂಡು, ನಿಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಕೇಳ್ಕೊಂಡು ಮುಂದೇನು ಮಾಡ್ತಾನೆ, ಸತಪೋ ತಪ್ಯದ ತನ್ನದೇ ಆದ ಕಲ್ಪನೆಯಲ್ಲಿ ಏಕಾಗ್ರ ಚಿತ್ತದಿಂದ ಅದನ್ನು ಅದೇ ವಿಷಯವನ್ನು ಆಲೋಚನೆ ಮಾಡ್ತಾನ. ಅವನು ಅನುಭವ ಅದ ನನಗೆ, ಅದನ್ನೇ ಆಲೋಚನೆ ಮಾಡ್ತಾನ ಯಾವಾಗಲೂ. ಡ್ರೈವಿಂಗ್ ಹೋದೆ, ಮೋಟರ್ ಬೈಕ್ನ ಹೋಗ್ತಿದ್ದೆ ಬರ್ತಿದ್ದೆ ಎಲ್ಲ ಮಾಡ್ತಿದ್ದೆ, ಬಾಲ್ಯಾಲ್ ಕ್ಲಾಸ್ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ, ಅದ್ರ ಜೊತೆಗೆ ಇದನ್ನೇ ತಲೆಯಲ್ಲಿ ಇದೆ, ಅದು ಹಿಂಗ್ ಬರ್ಬೇಕು, ಅದು ಹಿಂಗ್ ಬರ್ಬೇಕು, ಹಿಂಗ್ ಬರ್ಬೇಕು, ಹಿಂಗ್ ಬರ್ಬೇಕು. ಈಗಿನ ಕಾಲದಂಗೆ ಆವಾಗ ಏನಂತಾರೆ ಅದಕ್ಕೆ, ಅದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ ಅವೆಲ್ಲ ಗೊತ್ತಂಗೆ. ಈಗ ಮಾಡೋ ಮೆಥಡ್ ಬಂದಿದೆ ಆಟೋ ಕ್ಯಾಡ್, ಅವಾಗೆಲ್ಲ ಆಟೋ ಕ್ಯಾಡ್ ಎಲ್ಲ ಏನಿದ್ದು ಏನು ಇದ್ದಿಲ್ಲ, ಅವಾಗ ಎಲ್ಲ ನಾವೇ ಸ್ಕೆಚ್ ಆಗ್ಬೋದು. ಒಂದು ಹತ್ತು ಇಪ್ಪತ್ತು ಥರ ಸ್ಕೆಚ್ ನಾವೇ ಕೈಯಿಂದ ಹಾಕ್ತಿದ್ವಿ, ಆಮೇಲೆ ಸ್ಕೇಲ್ ಹಿಡಿತಿದ್ವಿ, ಟೀಸ್ಕರ್ ತೋತಿದ್ವಿ, ಆಮೇಲೆ ಇದಂತೂ ಅದೊಂದು ಅದೊಂದು ಅದೊಂದು ಮಾಡಿಬಿಟ್ಟು ಮತ್ತು ಅದೇ ತಪಸ್ಸು ತಪಸ್ಸು ತಪಸ್ಸು ತಪಸ್ಸು. ಮತ್ತೆ ನಮ್ಮ ಫೌಂಡೇಶನ್ ಕಟ್ಟಬೇಕಾದ್ರು ಅದೇ ಅದೇ ಇಲ್ಲಿ ಇಲ್ಲಿ ಇದ್ದಿದ್ದು ಪೇಪರ್ ಮೇಲೆ ಹೋಗ್ಬೇಕು, ಪೇಪರ್ನಾಗಿದ್ದು ಭೂಮಿ ಮೇಲೆ ಹೋಗ್ಬೇಕು, ಭೂಮಿ ಮೇಲೆ ಇದ್ದಿದ್ದು ಹೊರಗೆ ಬರಬೇಕು, ಹೊರಗೆ ಬಂದಿದ್ದು ನಿಂದಿರಬೇಕು. ಅಷ್ಟು ತಪಸ್ಸದೆ ಗೊತ್ತಿರದೆ ಇದೊಂದು ವೇದಾಂತ, ಇದೊಂದು ಫಿಲಾಸಫಿ ಆಗ್ತದೆ ನೋಡ್ರಿ. ಹೇಳ್ತೀನಿ ನಾನು ನಿಮಗೆ, ಇಂಜಿನಿಯರ್ಸ್ ಸನ್ಯಾಸಿಗಳು ಜಾಸ್ತಿ ಆಗ್ತಾರೆ. ಯಾಕೆ ಹೇಳ್ರಿ, ವಿಜಯಾನಂದ ನಿರ್ಭಯಾನಂದ ಎಲ್ಲ ಎಲ್ಲ ಇಂಜಿನಿಯರ್ಸ್ ಅವರು ಅವರು ಅವರು ಅಷ್ಟೇ ವಿದ್ಯಾತ್ಮಾನಂದ ರಾಜ್ಕೋಟ್ ಅವರು ಅವರು ಇಂಜಿನಿಯರ್ ಪರಮಾತ್ಮಾನಂದ ಅವರು ಇಂಜಿನಿಯರ್ ನ್ಯೂಕ್ಲಿಯರ್ ಶಂಕರಾಚಾರ್ಯ ಇವರು ಶಂಕರಾನಂದ ಮತ್ತೆ ಅನೇಕಟ್ಟಿ ಅವರು ಅವರು ಇಂಜಿನಿಯರ್ ಸದಾತ್ಮಾನಂದ ಇಂಜಿನಿಯರ್ ಎಲ್ಲ ಇಂಜಿನಿಯರ್ಸ್ ಈಗ ತಪಸ್ಸಿ ಮಾಡಿ ಅವರು ಏನ್ ಮಾಡ್ತಾರೆ ಸಂಕಲ್ಪ ಏನ್ ಕೇನ ಪ್ರಕಾರ ಏನ ಕಲ್ಪ ಐತಿ ಯಾವ ಪ್ರಕಾರ ಕಲ್ಪಿಸ್ತಾರೆ ಅವ್ರು ಹೇಳ್ತಾರೆ ಒಳಗೆ ಏನ ವಾಸನಾ ರೂಪದಲ್ಲಿ ಇರ್ತದೆ ಚಿತ್ತೇ ವ್ಯವಸ್ಥಿತಾನ್ ಭಾವ ಚಿತ್ತೇ ವ್ಯವಸ್ಥಿತಾನ್ ಭಾವ ಅಂತಃಕರಣದಲ್ಲಿ ಅಂತಃಕರಣದ ಒಳಗೆ ಇರುವಂತಹ ಏನು ವಾಸನಾ ಇವೆಯೋ ಭಾವಾನ್ ಶಬ್ದ ವಾಸನಾ ಕೊಡ್ತದೆ ಒಳಗೆ ಅಂತಃಕರಣದಲ್ಲಿ ಏನು ವಾಸನಾ ಇವೆಯೋ ಆ ವಾಸನಾ ವಿಕರೋತಿ ಎಂತ ವಾಸನಾವು ಅಪರಾನ್ ವಾಸ ಅಪರಾನ್ ಭಾವ ಅವು ಕೆಳಮಟ್ಟದ ಭಾವನೆಗಳು ಕೆಳಮಟ್ಟದ ವಾಸನೆಗಳು ವಿಕರೋತಿ ಅದರಲ್ಲಿ ಎರಡು ಭಾಗ ಇದೆ ಆ ಭಾವಗಳು ಎರಡು ಭಾವ ಇದೆ ಒಂದು ಬಹಿಶ್ಚಿತ್ತ ಇನ್ನೊಂದು ಅಂತಶ್ಚಿತ್ತ ಹೊರಗೆ ಮ್ಯಾನಿಫೆಸ್ಟ್ ಆಗುತ್ತೆ ಆದರೆ ಬಹಿಶ್ಚಿತ್ತ ಒಳಗನೆ ಮ್ಯಾನಿಫೆಸ್ಟ್ ಆಗಿ ಒಳಗನೆ ನ್ಯೂಟ್ರಲೈಸ್ ಆಗ್ಬಿಡ್ತು ಅಂತಂದ್ರೆ ಅದು ಅಂತಶ್ಚಿತ್ತ ಹೊರಗೆ ಬಂದದ್ದು ಅದು ಹೊರಗೆ ಇರ್ತದೆ ಉದಾಹರಣೆಗೆ ಹೊರಗೆ ಘಟ ಬಂತು ಇದು ಇರ್ತದೆ ನಿಯತ ಕಾಲ ಅಂತ ನಿಯತ ಕಾಲ ಒಳಗೆ ಸೃಷ್ಟಿತ ಆದದ್ದು ಅನಿಯತ ಅದಕ್ಕೆ ಅಪರಾನ್ ಅದಕ್ಕೆ ಅಪರಾನ್ ಭಾವಾನ್ ಅಂತ ಯಾಕಂತ ಕರೆದ್ರು ಅಂತಂದ್ರೆ ಅದು ಒಳಗಡೆ ಕ್ಷಣಿಕವಾಗಿ ಇದ್ದು ಕರಿ ಹೋಗ್ತದೆ ಅದು ಚಿತ್ತ ಕಲ್ಪನಾನೇ ಇದು ಹೊರಗೆ ಬಂತು ನೋಡಿ, ಇದು ಒಳಗಿದ್ದದ್ದು ಹೊರಗೆ ಬಂತು. ಕುಂಭಾರನ ಬುದ್ಧಿಶಕ್ತಿ, ಕುಂಭಾರನ ಕ್ರಿಯಾಶಕ್ತಿ ಈ ನಿಮಿತ್ತ ಕಾಲವನ್ನಾಗಿ ಮಾಡಿಕೊಂಡು ಇದು ಹೊರಗೆ ಮ್ಯಾನಿಫೆಸ್ಟ್ ಆಯಿತು. ಇದು ನಿಯತ ಕಾಲ, ನಿನ್ನಿತ್ತು, ಮೊನ್ನಿತ್ತು, ಆ ದಿವಸ ಇತ್ತು, ಈ ದಿವಸ ಇತ್ತು, ಮುಂದೆ ಇರ್ಬೋದು. ಇದು ರಿಲೇಟಿವ್ಲಿ ಇದು ನಿಯತ ಕಾಲ. ಬಟ್ ಐ ಆಮ್ ಸಾರಿ, ಇದನ್ನು ಕೂಡ ಚಿತ್ತ ವಿಕಲ್ಪ ಅಂತ ತಗೋ. ಈಗ ನಾವು ಜಿಜ್ಞಾಸೆ ಮಾಡ್ತೇವೆ, ಏನದು? ಯಾವನು ಹೇಳುದಿಲ್ಲ ಮಣ್ಣು ಅಂತೇಳಿ, ಮಣ್ಣು ಇಟ್ಕೊಂಡವ್ರೆ ಮಣ್ಣು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಗಳಿಗೆ, ಘಟ, ಮಡಿಕೆ. ಆತಪ್ಪ ನಿಮ್ ಮಣ್ಣು ಮುಟ್ಬೇಡ, ನಿಮ್ ಮಡಿಕೆ ಮುಟ್ಟು. ಮಣ್ಣು ಮುಟ್ಟದ ಮಡಿಕೆ ಮುಟ್ಟೋದು ಆಗುದಲ್ಲ. ಅದ್ರಿಂದ ಅದೇನದು, ಅದೇನದು ಅಲ್ಲ, ನೀವು ಮಡಿಕೆ ಅಂತಲ್ಲ, ಆ ಮಡಿಕೆ ಏನದು? ಮಡಿಕೆ ವಿಕಲ್ಪ. ಸತ್ಯ ಏನು ಅಂತ ಕೇಳಿಲ್ಲ, ಅದು ಏನು ಅಂತ ಕೇಳಿದೆ. ಮಡಿಕೆ, ಮಡಿಕೆ ಏನದು? ವಿಕಲ್ಪ. ಅದು ಬಹಿಷ್ಚಿತ್ತ ಅಲ್ಲ. ಹೀಗೆ ಇಡೀ ಸೃಷ್ಟಿ ಏನಿದು? ಪ್ರಭುವಿನ, ಈಶ್ವರನ ಕಲ್ಪನೆ. ಪ್ರಭುಹು ಕಲ್ಪಯತೆ, ಇಡೀ ಸೃಷ್ಟಿ ಇದೇನಿದು? ಈಶ್ವರನ ಕಲ್ಪನೆ. ದಟ್ಸ್ ದ ರೀಸನ್ ಯು ಹ್ಯಾವ್ ನೋ ರೋಲ್ ಎಕ್ಸೆಪ್ಟ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿ ಕ್ರಿಯೇಷನ್. ಯು ಹ್ಯಾವ್ ನೋ ಅದರ್ ರೋಲ್. ಈ ಸೃಷ್ಟಿಯ ಒಂದು ಭಾಗವಾಗಿ ನೀನು ಇರುವುದನ್ನು ಹೊರತುಪಡಿಸಿ ನಿನಗೆ ಬೇರೆ ಯಾವ ಪಾತ್ರವೂ ಇಲ್ಲ. ಬರ್ಕೊಂಡಿದ್ದೇನು ಅಲ್ಲ, ಬರ್ಕೋಬಾರ್ದು. ರತ್ನ, ರತ್ನ ವಾಕ್ಯಗಳು ಒಂದು ಬರ್ಕೋಬಾರ್ದು. ಸೃಷ್ಟಿಯ ಒಂದು ಭಾಗವಾಗಿ ಇರುವುದನ್ನು ಹೊರತುಪಡಿಸಿ ಮತ್ತೆ ಬೇರೆ ನಿನಗೆ ಇನ್ನು ಯಾವ ಪಾತ್ರವೂ ಇಲ್ಲ ಸೃಷ್ಟಿಯೊಳಗೆ. ದಟ್ ಈಸ್ ದ ರೋಡ್ ವಿಚ್ ಹಸ್ ಬಿನ್ ಗಿವನ್ ಟು ಯು. ಪ್ಲೀಸ್ ಜಸ್ಟ್ ಸರೆಂಡರ್ ಟು ದಿ ಕ್ರಿಯೇಷನ್. ಸೃಷ್ಟಿಗೆ ನಿನ್ನನ್ನು ನೀನು ಅರ್ಪಿಸಿಕೊಳ್ಳೋದು ಒಂದೇ, ಈಶ್ವರನಿಗೆ ನಿನ್ನನ್ನು ಅರ್ಪಿಸಿಕೊಳ್ಳೋದು ಒಂದೇ. ಸೃಷ್ಟಿಗೆ ಅರ್ಪಿಸಿಕೊಳ್ಳೋದು ಅಂತಂದ್ರೆ ಸೃಷ್ಟಿಯ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಇರೋದು ಅಂತ ಅರ್ಥ. ಇನ್ನೂ ಚಂದ ಅರ್ಥ ಬೇಕಂದ್ರೆ ನಿಸರ್ಗದಲ್ಲಿ ಒಂದಾಗಿರಿ. ನಿಮ್ಮ ಬೇರೆ ಏನು ಪಾತ್ರ ಇಲ್ಲ ಅಲ್ಲಿ. ಬಿ ಒನ್ ವಿತ್ ದಿ ನೇಚರ್, ಸ್ಪೆಂಡ್ ಯುವರ್ ಟೈಮ್ ವಿತ್ ದಿ ನೇಚರ್. ಸಾಕಷ್ಟು ಪಾಠ ಕಲಿ. ಆಯ್ತು ಸ್ವಾಮೀಜಿ, ನಾವು ಈ ಸಲ ವೆಕೇಶನ್ಗೆ ಕುದುರೆ ಮುಖಕ್ಕೆ ಹೋಗ್ತೀವಿ. ಯಾಕೋ ನೇಚರ್ ನನಗೆ ಇಲ್ಲಿ ಸುತ್ತಮುತ್ತ ಇದ್ದದ್ದು ನೇಚರ್ ಅಲ್ಲ. ನಿನಗೆ ಹೂವು ಅರಳತ್ತದ ನೇಚರ್ ಅಲ್ಲ, ಗಾಳಿ ಬೀಸ್ತದ ನೇಚರ್ ಅಲ್ಲ. ವೆಕೇಶನ್ ಬೇಕಂತ ಅವನಿಗೆ. ಯಾವಾಗ ನಿನಗೆ ಲಭ್ಯ ಇದೆ ಆವಾಗ ನಿಸರ್ಗವನ್ನು ಆನಂದಿಸು. ಅದು ಲಭ್ಯ ಇಲ್ಲದೆ ಇದ್ದಂತಹ ದೇಶ ಇಲ್ಲ, ಅದು ಲಭ್ಯ ಇಲ್ಲದೆ ಇದ್ದಂತಹ ಸಮಯ ಇಲ್ಲ. ಇವನು ಜಾಗ ನಿದ್ರಾವಸ್ಥಾ ಕೂಡ ಒಂದು ಅನುಭವದ ಕ್ಷೇತ್ರ ಅಲ್ವೇ. ಅದನ್ನು ನಿಸರ್ಗ ಅಂತ ತಗೊಂಡಿಯೋ, ನಾನು ನಿದ್ದೆ ಮಾಡಿದೆ ಅಂತ ತಗೊಂಡಿಯೋ. ನಾನು ನಿದ್ದೆ ಮಾಡಿದೆ ಸಿಕ್ಕಾಕೊಂಡು ನೋಡು. ನಿದ್ರಾ ಇದೊಂದು ನಿಸರ್ಗದ ಕ್ರಿಯಾ. ಒಂದೊಂದು ರಿಯಲೈಸೇಷನ್ನೇ ಇವೆಲ್ಲವುಗಳ ಒಟ್ಟು ಅಭಿಪ್ರಾಯ ಸರ್ವಂ ಬ್ರಹ್ಮಮಯಂ. ಒಂದೊಂದು ಒಂದೊಂದು ನಮಗೆ ಸಾಕ್ಷಾತ್ಕಾರ ಆಗಬೇಕು, ಅರ್ಥಾತ್ ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ನಿದ್ರೆಯು ಬ್ರಹ್ಮ, ತುರಿಯ ಚತುಷ್ಪಾತ ಹೌದಲ್ಲೋ ನಾಲ್ಕನೇದ್ದು, ಆ ನಾಲ್ಕನೇದ್ ಬಿಟ್ಟು ಅಕಾರ ಹೇಳಿ. ತುರಿಯ ತಾನೆ ಅದು, ಅದನ್ನು ಬಿಟ್ಟುಬಿಟ್ಟು ಅಕಾರ ಹೇಳಿ, ಆ ಹೇಳಿ ಅದನ್ನು ಬಿಟ್ಟು. ಹಂಗಾದ್ರೆ ನಾಲ್ಕನೇದಲ್ಲ ಅದು, ಅದು ನಾಲ್ಕನೇದಲ್ಲ ಅದು, ಅದು ಮೊದಲನೇದ್ದು ಅಲ್ಲ. ಯಾಕಂದ್ರೆ ಅದರಿಂದ ಶಬ್ದ ಹುಟ್ಟಿಲ್ಲ, ಅದರಿಂದ ಶಬ್ದ ಹುಟ್ಟಿದ. ನಾಲ್ಕನೇದ್ದು ಅಲ್ಲ, ಮೊದಲನೇದ್ದು ಅಲ್ಲ. ಹೂ ಹೇಳು ಬಿಟ್ಟು, ಎರಡನೇದ್ದು ಅಲ್ಲ, ನಾಲ್ಕನೇದ್ದು ಅಲ್ಲ. ಮ ಹೇಳು, ಮೂರನೇದ್ದು ಅಲ್ಲ, ನಾಲ್ಕನೇದ್ದು ಅಲ್ಲ. ಹಂಗಾದ್ರೆ ಅದು ತುರಿಯ ಚತುಷ್ಪಾತ್ ಎಷ್ಟನೇದ್ದು, ಎಷ್ಟನೇದ್ದು ಅದು ಬಿಟ್ಟು ಇನ್ನೊಂದು ಏನೂ ಇಲ್ಲ. ಆಕಾಶ ಮೊದಲನೇದ್ದು, ಎರಡನೇದ್ದು ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಆಕಾಶ ಮೊದಲನೇದ್ದು, ಎರಡನೇದ್ದು ಮೂರನೇದ್ದ ಆಕಾಶ ಅಷ್ಟೇ, ಎಷ್ಟನೇದ್ದು ಆಕಾಶ, ಆಕಾಶ ಆಕಾಶ ಅಷ್ಟೇ. ಅರ್ಥ ಮಾಡ್ಕೊಡ್ರಿ, ಯಾಕಲ್ಲ ಅದು, ಅದು ಒಂದೇದ್ದು ಯಾಕಲ್ಲ, ಅದು ಒಂದೇದ್ದು ಅಂತ ಹೇಳ್ಬೇಕಾದ್ರೆ ಎರಡನೇದ್ದು ಇನ್ನೊಂದು ಇದ್ದ ಅಧ್ಯಯನದಲ್ಲಿ. ವಾಯು ಇನ್ನೂ ಹಾಗೇ ಇಲ್ಲ, ಇನ್ನು ವಾಯು ಸೃಷ್ಟಿ ಆಗೇ ಇಲ್ಲ, ಆಕಾಶ ಮಾತ್ರ. ಈ ಆಕಾಶ ಯಾವತ್ತಿಗೂ ಆಕಾಶ ಮಾತ್ರ, ಮೊದಲಿದ್ದು ಅಲ್ಲ, ಕೊನೆಯದು ಅಲ್ಲ. ಆತ್ಮ ಯಾವತ್ತಿಗೂ ಆತ್ಮ ಮಾತ್ರ, ಅದು ಮೊದಲಿದ್ದು ಅಲ್ಲ, ಕೊನೆಯ. ಓಕೆ, ಸ್ವ ಅಪರಾನ್ ಭಾವಾನ್ ವಿಕರೋತಿ ನಿಯತಾಶ್ಚ. ಆಮೇಲೆ ಬಹಿಹಿ ಚಿತ್ತಂ, ಹೊರಗೆ ಹೊರಗೆ ಉಂಟಾದಂಥ ವಸ್ತುಗಳು ನಿಯತಿಕವಾಗಿರ್ತವೆ, ಒಳಗಿರುವಂಥ ಪದಾರ್ಥಗಳು ಕ್ಷಣಿಕವಾಗಿರ್ತವೆ. ಒಳಗೆ ಆ ಕ್ಷಣಿಕವಾಗಿರುವಗಳನ್ನು ಅಂತಶ್ಚಿತ್ತ, ಹೊರಗೆ ಒಂದು ನಿಯತಗಳನ್ನು ಬಹಿಶ್ಚಿತ್ತ. ಕಲ್ಪಯತೆ ಪ್ರಭು. ಓಕೆ, ನಾಳೆ ಭಾಷೆ ನೋಡಿ ತುಂಬ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಓಂ ತತ್ಸ. ನಾರಾಯಣ ನಾರಾಯಣ ನಾರಾಯಣ. ಜೈ ಶ್ರೀ ದಯಾನಂದ ಜೀ.